ಬರ್ತಾ ಇದೆ, ಕಾಲೇವು ಅವೆಲ್ಲ ಇದು ಮಾಡಿದ್ದಾರೆ, ಬಟ್ ನೀರಾವರಿ ಆಗ್ಬೋದು ಅಂತ ನಾವು ಅನ್ಕೊಂಡಿದೀವಿ. ತುಂಬಾ ವರ್ಷಗಳಿಂದಾನು ಹೇಳ್ತಾ ಇದ್ದಾರೆ ಆಗುತ್ತೆ ಆಗುತ್ತೆ ಅಂತ, ಬಟ್ ಇವಾಗ ನಮ್ಮ ತಾತ ಅವ್ರ ಕಾಲದಿಂದಾನು ಹೇಳ್ತಾ ಇದ್ರು ಹಿಂಗ್ ನೀರಾವರಿ ಆಗುತ್ತೆ ನಮ್ಗೆ ಆಗುತ್ತೆ ಅಂತ. ಬಟ್ ಇವಾಗ ನಮ್ ಕಾಲದಲ್ಲಿ ಏನ್ ಬಂದಿದೆ ಅಂದ್ರೆ ಇವಾಗ ಕಾಲೇವು ಆಗಿದೆ, ಬಟ್ ನೀರು ಯಾವಾಗ ಬರುತ್ತೆ ಗೊತ್ತಿಲ್ಲ ಇನ್ನು. ಹೇಗೆ ಯಾವ ಕಾಲುವೆ ಇದು, ಎಲ್ಲಿಂದ ನೀರು ಬರುತ್ತೆ, ಏನದು ಕಾಲುವೆ ಬಂದ್ರೆ ನಿಮ್ಮ ಊರಿನ ಭೂಮಿ ಎಲ್ಲಾ ನೀರಾವರಿ ಆಗುವ ಸಾಧ್ಯತೆಗಳಾವ ಹೇಗೆ? ಇಲ್ಲ ಇಲ್ಲ ಸರ್, ನಮ್ಮ ಊರ ಭೂಮಿ ತುಂಬಾ ದೊಡ್ಡದಾಗಿರೋದು, ಎಲ್ಲ ಕಡೆನು ನೀರು ಹೋಗ್ಲಿಕ್ಕೆ ಕಷ್ಟ ಅನ್ಸುತ್ತೆ, ಬಟ್ ಆದ್ರೂ ಬರೋ ಕಡೆ ಬರ್ಬೋದು. ಇನ್ನು ಹೆಂಗೆ ಅಂದ್ರೆ ಇನ್ನು ಹೇಳಕ್ ಆಗಲ್ಲ. ಕಾಲುವೆ ಹೇಗೆ ರೆಡಿ ಆಗಿದೆ, ಕಾಲುವೆ ಯಾವ್ದು, ಕೆನಾಲ್ ಅದು, ಎಲ್ಲಿಂದ ನೀರ್ ಬರುತ್ತೆ? ಅದು ನಾರಾಯಣಪುರ್ ಬಲ್ದಂಡೆ ಕಾಲುವೆ ಸರ್. ಅದು ಅದು ತುಂಬಾ ವರ್ಷಗಳಿಂದ ನೆನಗುದಿಗೆ ಬಿದ್ದಿತ್ತು, ಬಟ್ ಇವಾಗ ಚಾಲ್ತಿಗೆ ಬಂದಿದೆ. ಬಟ್ ಇವಾಗ ಅದು ವರ್ಕ್ ಕೆಲಸ ಕೂಡ ಸಾಗ್ತಾ ಇದೆ, ನಡೀತಾ ಇದೆ. ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ, ಅದೆಲ್ಲ ಕಾಲುವೆ ಇದ್ ಮಾಡಿ ಎಲ್ಲ ಇದಾಗಿದೆ. ಇವಾಗ ನೆಕ್ಸ್ಟ್ ಇಯರ್ ಬರುತ್ತೋ ಅಥವಾ ಇನ್ನು ಮುಂದೆ ಇನ್ನು ಎಷ್ಟು ವರ್ಷ ಮಾಡ್ತಾರೋ ಅದು ಗೊತ್ತಿಲ್ಲ. ಬಟ್ ರೈತರಿಗಂತೂ ಸ್ವಲ್ಪ ಎಲ್ಲ ಕಾಲುವೆದು ಇದ್ ಮಾಡ್ಕೊಂಡು ಹೊಲಗಳಲ್ಲಿ ಅಡ್ಡ ಬಡ್ಡ ಹೆಂಗ್ ಬೇಕಂಗ್ ಇದಾಗಿದೆ, ಬಟ್ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಆಮೇಲೆ ನೀರ್ ಬಂದ್ರಂತೂ ಅದೇನು ಪ್ರಾಬ್ಲಮ್ ಅನ್ಸಲ್ಲ ನಮ್ಗೆ, ತುಂಬಾ ಚೆನ್ನಾಗುತ್ತೆ. ನೀರ್ ಬಂದ್ರೆ ಚೆನ್ನಾಗಿ ಬೆಳಿಬಹುದು, ಚೆನ್ನಾಗಿ ಇದ್ ಮಾಡಬಹುದು, ಆಮೇಲೆ ರೈತನು ಸ್ವಲ್ಪ ಮುಂದೆ ಬರಬಹುದು ಅಂತ ನನ್ನ ಅನಿಸಿಕೆ. ಈಗ ನಿಮ್ಮಲ್ಲಿ ಭೂಮಿ ಬಂದಾಗ ರೈತರಿಗೆ ಎಷ್ಟೆಷ್ಟು ಭೂಮಿ ಇದೆ? ಒಬ್ಬರಿಗೆ ರೈತರಿಗೆ ಕಡಿಮೆ ಅಂದ್ರೆ ಎಷ್ಟು ಭೂಮಿ ಇದೆ, ಜಾಸ್ತಿ ಅಂದ್ರೆ ಎಷ್ಟೆಷ್ಟು ಇದೆ? ಸರ್, ಕಡಿಮೆ ಅಂದ್ರೆ 6 ಎಕರೆ ಅಂತೂ ಇದೆ ಮಿನಿಮಮ್ ಆಗಿ. ಸಣ್ಣ ರೈತ ಅಂದ್ರೂ ಕೂಡ 4 ಎಕರೆ ಅಂತೂ ಇದೆ ಇದೆ, ಒಂದ್ ಕೂರಿಗೆ ಹೊಲ ಇದೆ ಇದೆ. 4 ಎಕರೆಯಿಂದ ಅಪ್ ತುಂಬಾ ದೊಡ್ಡ ದೊಡ್ಡ ರೈತರ ಹತ್ರ ತುಂಬಾ ಹೊಲ ಇದೆ, ಚಿಕ್ಕ ರೈತರ ಹತ್ರ 4 ಎಕರೆ ಅಂತೂ ಇದೆ ಸರ್. ದೊಡ್ಡ ರೈತರು 100 ಎಕರೆ 200 ಎಕರೆ ಇದ್ದಂತವ್ರು ಅದಾರೆ? ತುಂಬಾ ಇದಾರೆ ಸರ್. ಇದಾರೆ ಇದಾರೆ, ಹೆಂಗಟಪುರಲ್ಲಿ ಅಷ್ಟು 200 ಎಕರೆ ಇದ್ದವ್ರು ಇದಾರೆ. ಈಗ ನಿಮ್ಮ ಊರಿನ ಒಕ್ಕಲತನಕ್ ಬಂದ್ರೆ, ಭೂಮಿ ಇಲ್ಲಿ ಕೆನಾಲ್ ಇಲ್ಲ, ಕೆನಾಲ್ ಬರ್ತಾ ಇದೆ ಅಂತ ಹೇಳಿದ್ರೆ, ಯಾರಾದ್ರೂ ಬೋರ್ ಹಾಕಿ ನೀರಾವರಿ ಮಾಡ್ಕೊಂಡು ಹೊಸ ಹೊಸ ಬೆಳೆಗಳನ್ನ ಮಾಡಿದಂತ ರೈತರದಾರ ಇಲ್ಲಿ? ಇಲ್ಲ ಸರ್, ನಮ್ ಭೂಮಿಲಿ ಮಳೆ ಆಶ್ರಿತ ಬೆಳೆನೆ ಬೆಳ್ಕೋಬೇಕು. ಇಲ್ಲಿ ಬೋರ್ವೆಲ್ ಆಯ್ತು, ಮತ್ತೆ ಹಳದಲ್ಲೇ ತುಂಬಾ ನೀರು ಹೋಗ್ತಾ ಇದೆ, ಬಟ್ ಪೋಲ್ ಆಗ್ತಾ ಇದೆ, ಯಾರು ಯೂಸ್ ಮಾಡ್ಕೊತಾ ಇಲ್ಲ. ಬಟ್ ಅದ್ ನಾಲೆಜ್ ಇಲ್ಲ ಈ ಜನರ ಹತ್ರ. ನಿಜವಾಗ್ಲು ನೀರ್ ತಗೋಬೇಕು, ನಾವು ಏನಾದ್ರೂ ಮಾಡ್ಬೇಕು ಅನ್ನೋದಿಲ್ಲ. ಸುಮ್ನೆ ನಾವೇನು ಹತ್ತಿ ಇಟ್ಕೊಂತೀವಿ, ತೊಗರಿ ಬಿತ್ತೀವಿ, ಕಡಲೆ ಬಿತ್ತೀವಿ, ಜೋಳ ಬಿತ್ತೀವಿ, ಅದ್ ಬಂದು ಅಲ್ಲ. ನಾಲೆಜ್ ಇಲ್ಲ ಅಂತೀರ ಅಥವಾ ಆರ್ಥಿಕವಾಗಿ ಅದನ್ನ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ಅಂತೀರ? ಇಲ್ಲ, ಆರ್ಥಿಕವಾಗಿ ಅಂತೂ ಸದೃಢರಾಗಿದಾರ. ಆರ್ಥಿಕ ಯಾವುದೇ ಫೈನಾನ್ಶಿಯಲಿ ಪ್ರಾಬ್ಲಮ್ ಏನೂ ಇಲ್ಲ, ಹಣಕಾಸಿನ ಅಭಾವ ಇಲ್ಲ. ಆದ್ರೆ ಇವ್ರಿಗೇನು ಕೆಲಸ ಮಾಡೋದು ಸ್ವಲ್ಪ ಆಸಕ್ತಿ ಜಾಸ್ತಿ ಇಲ್ಲ. ಹೇಗೆ ರೈತರು ಸ್ವಂತ ಒಕ್ಕಲ್ತನ ಮಾಡುವಂತ ರೈತರು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದ್ದಾರೆ ನಿಮ್ಮ ಊರಲ್ಲಿ, ಅಥವಾ ಕಡಿಮೆ ಆಗ್ತಾ ಇದ್ದಾರೆ, ಲೀಸ್ ಕೊಡುವಂತ ಮಂದಿ ಜಾಸ್ತಿ ಆಗ್ತಿದ್ದಾರೆ, ಹೇಗಿಲ್ಲ? ಅದು ನೋಡಿ ಸರ್, ಇದು ಹೊಲಗಳು ನಮ್ಮೂರಲ್ಲಿ ಎಲ್ಲರೂ ಹೊಲಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ, ಚೆನ್ನಾಗಿ ಹೊಲಗಳು ಮಾಡ್ತಾರೆ. ಆಮೇಲೆ ಈಗ ಹೆಂಗೆ ಅಂದರೆ, ಈ ವರ್ಷದ್ದು ಹೇಳ್ತಾ ಇದ್ದೀನಿ, ಈ ವರ್ಷ ಬೇರೆ ಕಡೆಯಿಂದ ಬೇರೆ ಊರವರು ಅವರೆಲ್ಲ ಬಂದ್ಬಿಟ್ಟು ಹೊಲ ಜಾಸ್ತಿ ರೇಟ್ ಮಾಡಿ ಹೊಲ ಮಾಡ್ತಾ ಇದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಹೊಲದವರು ಅದ್ರಲ್ಲಿ ನಾವು ಬೆಳೆದಿರೋದೇನಿದೆ, ಇದು ಅವರು 1-2 ಡಬಲ್ ರೊಕ್ಕ ಕೊಟ್ಟು ಮಾಡ್ತಾರೆ ಅಂದಮೇಲೆ ಅವ್ರಿಗೆ ಹೊಲ ಹಾಕೋಣ ಅಂತೇಳಿ ಈ ವರ್ಷ ಪೂರಾ ಎಲ್ಲ ಹೊಲಗಳು ಹಾಕ್ಬಿಟ್ಟಿದ್ದಾರೆ. ಹೇಗೆ ಮಾಡಿದಾರೆ, ಲೀಸ್ ಅನ್ನ ಜಾಸ್ತಿ ಮಾಡಿಬಿಟ್ರೆ ಬಂದು? ತುಂಬಾ ಸರ್, 1-2 ಡಬಲ್. 6,000 ಇದ್ದಿದ್ದು 12,000 ಆಗಿದೆ ಎಕರೆಗೆ. 1 ಎಕರೆಗೆ 12,000 ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ ರೈತರು. ಬಟ್ ಪಾಪ ಅವ್ರಿಗೂ ನನ್ಗೆ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೀನಿ, ಬಟ್ ಅವ್ರಿಗೂ ಏನ್ ಈ ತರ ಎಲ್ಲ ಖರ್ಚು ಎಲ್ಲಾನು ಗೊಬ್ಬರದಂಗೆ ರೇಟ್ ಇದೆ, ಮತ್ತೆ ಕೂಲಿ ಆಳಿಂದು. ಇವಾಗ ನೋಡ್ರಿ ಸರ್, ಫಸ್ಟ್ ನಾವು ಹತ್ತಿ ಬಿಡಿಸ್ಬೇಕಂತಂದ್ರು 1 ಕೆಜಿ ಹತ್ತಿ ಬಿಡಿಸಿ, ನಮ್ಮ ಹತ್ತಿನೇ ನಮ್ಗೆ ಬಿಡಿಸ್ಕೊಳಕ್ಕೆ 12 ರೂಪಾಯಿ ಕೇಳ್ತಾರೆ. ಕೆಜಿಗೆ 12 ರೂಪಾಯಿ ಕೊಡ್ಬೇಕು, ಆಮೇಲೆ ಆಟೋ ಬಾಡಿಗೆ ಬೇರೆ ಕೊಡ್ಬೇಕು, ಇದೆಲ್ಲ ತುಂಬಾ ಸಮಸ್ಯೆ ಇದೆ ಸರ್. ಈಗ ನಿಮ್ಮ ಒಕ್ಕಲ್ತನಕ್ಕೆ ಬರೋಣ. ನಿಮ್ಮದು ಒಕ್ಕಲ್ತನ ಅಂದ್ರೆ ಹೇಗೆ, ಭೂಮಿ ಎಷ್ಟೈತಿ, ಮೊದಲು ನಿಮ್ಮ ತಂದೆಯವರು ಹೇಗೆ ಒಕ್ಕಲ್ತನ ಮಾಡ್ತಾ ಇದ್ರು, ಸ್ವಲ್ಪ ಹೇಳಿ ನಿಮ್ಮ ಒಕ್ಕಲ್ತನ ಮೊದಲು ಹೇಗಿತ್ತು? ನಮ್ದು ನಮ್ಮ ತಾತಂದು 21 ಎಕರೆ ಹೊಲ ಇತ್ತು. ಅವರು ಕಷ್ಟಪಟ್ಟು ದುಡ್ದು 1-9 ಎಕರೆ ಹೊಲ ತಗೊಂಡ್ರು, ಎಲ್ಲ 1-30 ಎಕರೆ ಮಾಡಿದ್ರು, 3 ಜನ ಅಣ್ಣ ತಮ್ಮರಿಗೆ ಕೊಟ್ರು. ಬಟ್ ಅವರು ಮಾಡೋರು ಮಾಡ್ತಾ ಇದ್ದಾರೆ, ಬಿಡೋರು ಬಿಟ್ಟಿದ್ದಾರೆ. ಅವರು ಲೀಸ್ಗೆ ಬೇರೆ ಲೀಸ್ ಕೊಡೋರು ಕೊಡ್ತಾರೆ, ನಾವಂತೂ ಮಾಡ್ತಾ ಇದೀವಿ. ಈಗ ನಿಮ್ದು 1-10 ಎಕರೆ ಹೊಲ ಜೊತೆಗೆ ಮತ್ತೆ ಏನಾದ್ರು ಬೇರೆ ಲೀಸ್ ತಗೊಂಡ್ ಮಾಡ್ತಾ ಇದೀರಿ? ಮಾಡ್ತಾ ಇದೀವಿ ಸರ್. ನಮ್ದು 1-10 ಎಕರೆ ಹೊಲದ ಜೊತೆಗೆ ಇನ್ನೊಂದ್ 40 ಎಕರೆ ಬೇರೆದ್ ಮಾಡ್ತಾ ಇದೀವಿ. 40 ಎಕರೆ ಮಾಡ್ತಾ ಇದೀವಿ. ಈಗ ಲೀಸ್ ಅದು ಹೇಗೆ ಕೊಡ್ತಾ ಇದ್ದಾರೆ ಮತ್ತೆ? ನಾ ಹೇಳ್ತಾ ಇದೀನಲ್ ಸರ್, ಬೇರೆ ಊರ್ ಕಡೆಯಿಂದ ಬಂದು ನಮ್ಗೂ ಇದು ಮಾಡಿದ್ದಾರೆ, ಅವ್ರಿಗೂ ತಮ್ಗ್ ತಾವೇ ಮೋಸ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಜಾಸ್ತಿ ಆಗಿದೆಲ್ಲ. ಅದು ಅದಕ್ಕೋಸ್ಕರನೇ ಈ ವರ್ಷ ನಾವು 10,000 ಎಕರೆನೆ ಮಾಡಿದೀವಿ. ಸರ್, ಹೇಗೆ 40 ಎಕರೆ ಲೀಸ್ ಅಂತಂದ್ರೆ ತಮ್ಮ ಒಂದು ಶಿಕ್ಷಣ ಎಲ್ಲಿವರೆಗೆ ಆಗಿದೆ, ಹೇಗೆ ಒಕ್ಕಲ್ತನ ಮಾಡಿಸ್ತಾ ಇದ್ದಿರ್ತಾವು, ಕೂಲಿ ಆಳಿನ ಸಮಸ್ಯೆ ಐತಿ ಅಂತ ಹೇಳಿದಿರ್ತಾವ, ಈಗ ಮತ್ತೆ 40 ಎಕರೆ ಲೀಸ್ ತಗೊಂಡು ನಿಮ್ದು 10 ಎಕರೆ 50 ಎಕರೆ ಭೂಮಿಯನ್ನ ಹೇಗೆ ನಿರ್ವಹಣೆ ಮಾಡ್ತೀರಿ ಮತ್ತೆ? ಅದೇ ಸರ್, ಅದು ತೊಗರಿ ಹಾಕಿದಂತೂ ಪ್ರಾಬ್ಲಮ್ ಇಲ್ಲ, ಟ್ರ್ಯಾಕ್ಟರಿಂದನೇ ನಾವು ಕುಂಟೆ ಹೊಡಿಯೋದು ಆಮೇಲೆ ಎಣ್ಣೆ ಹೊಡಿಯೋದು, ತೊಗರಿದೇನಷ್ಟು ಇದು ಇಲ್ಲ. ಇದು ಹತ್ತಿದ ಮಾತ್ರ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಅದು ಆದ್ರೂ ಬೇರೆ ಪಕ್ಕದ ರಾಜ್ಯ ಆಂಧ್ರಪ್ರದೇಶದಿಂದ ಕರ್ಕೊಂಡ್ಬಂದು ಅವ್ರಿಗೆ ಟೆಂಟ್ ಹಾಕ್ಕೊಟ್ಟು, ಲೇಬರ್ಸ್ಗೆ ಟೆಂಟ್ ಹಾಕ್ಕೊಟ್ಟು ಮತ್ತೆ ಅವ್ರನ್ನ ಇಲ್ಲಿ ಇಲ್ಲೇ ಸ್ಟೇ ಮಾಡೋಂಗೆ ಮಾಡಿ ಡೈಲಿ ಹೊರಗೆ ಕರ್ಕೊಂಡು ಹೋಗೋದು, ಅವ್ರಿಗೂ 10 ರೂಪಾಯಿ ಕೆಜಿನೇ ಹತ್ತಿ ಬಿಡಿಸಕ್ ಬಿಟ್ಟು ಕೊಡ್ತಿದ್ದೀವಿ. ಅಂದ್ರೆ ಅವ್ರಿಗೆ ಇಲ್ಲೇ ಇರ್ಲಿಕ್ಕಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ? ಹಾ, ಇಲ್ಲೇ ಇರ್ಲಿಕ್ಕಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಸರ್ ಊರಲ್ಲಿ. ಈಗ 40 ಎಕರೆದಲ್ಲಿ ಈ ಸಲ ಏನೇನು ಹಾಕಿರಿ? 40 ಎಕರೆ ಲೀಸ್ ಆಯ್ತು, ನಿಮ್ದು 10 ಎಕರೆ ಭೂಮಿಯಲ್ಲಿ ಏನೇನು ಹಾಕಿರಿ? ಎಷ್ಟೆಷ್ಟು ಕ್ಷೇತ್ರದಲ್ಲಿ ಯಾವ ಬೆಳೆ ಹಾಕಿರಿ? ಒಂದು 20 ಎಕರೆ ತೊಗರಿ ಹಾಕಿದ್ದೀವಿ ಸರ್, ಒಂದು 20 ಎಕರೆ ಹತ್ತಿ ಹಾಕಿದ್ದೀವಿ, ಒಂದು 10 ಎಕರೆ ಜೋಳ ಹಾಕಿದ್ದೀವಿ. ಹಾಂ ಸರ್. ಹೇಗೆ ವೆಂಕಟಾಪುರ ಭಾಗದಲ್ಲಿ ಜೋಳ ಚೆನ್ನಾಗಿ ಮಾಡ್ತಾರೆ, ಬಿಳಿ ಜೋಳ ಒಳ್ಳೆ ರೀತಿಯಿಂದ ಬೆಳೀತಾರೆ, ಒಳ್ಳೆ ಕ್ವಾಲಿಟಿ ಬರ್ತದೆ ಅಂತ ಹೇಳ್ತಾರೆ, ನಿಜನ? ಅದೇ ಸರ್, ವೆಂಕಟಾಪುರದು ಇಡೀ ನಮ್ಮ ರಾಯಚೂರು ಡಿಸ್ಟಿಕ್ ಅಲ್ಲೇ ಫೇಮಸ್ಸು ನಮ್ಮ ಜೋಳ. ಅಷ್ಟು ನೈಸ್ ಚೆನ್ನಾಗಿರುತ್ತೆ, ಅದು ವೈಟ್ ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ನಮ್ಮ ಕಡೆ ಜೋಳ ಮಾತ್ರ ಫೇಮಸ್ಸು. ಈಗ ಜೋಳದಲ್ಲಿ ಏನಾಗ್ಬಿಟ್ಟಿದೆ ಇತ್ತೀಚೆಗೆ, ಬಹಳಷ್ಟು ನಂಬರ್ ಜೋಳಗಳು ಬಂದಾವೆ, ಅವು ಬಿಳಿ ಜೋಳಗತೆನೆ ಕಾಣಿಸ್ತವೆ. ಆದರೆ ನಿಮಗೆ ಒರಿಜಿನಲ್ ಏನು ಹೇಳ್ತೀವಿ ನಾವು, ಬಿಜಾಪುರ ಜೋಳ ಅಂತ ಹೇಳ್ತೀವಿ. ಆ ಬಿಜಾಪುರ ಜೋಳದ ಗುಣಮಟ್ಟ ಈಗ ಮಾಲದಂಡಿ ಅಥವಾ ನಾವೇನು ಹೇಳ್ತೀವಿ M35-1 ತಳಿಗಳು ಅವೆಲ್ಲ ಒಳ್ಳೆ ಒಂದು ಜವಾರಿ ಜೋಳ ಅದು. ಈ ನೀವು ಹಾಕೋದು ಯಾವ ಜೋಳ? ನಾವು ಇದೇ ಬಿಳಿ ಜೋಳ ಸರ್, ಜವಾರಿ ಜೋಳ ಸರ್, ಅದನ್ನೇ ಹಾಕ್ತೀವಿ ಸರ್. ಈಗ ನಂಬರ್ ಜೋಳ ಅಂದ್ರೆ ಹೈಬ್ರಿಡ್ ಜೋಳ ಬರ್ತವೆ, ಅಷ್ಟು ನೋಡ್ಲಿಕ್ಕೆ ಭಾರಿ ಚೆನ್ನಾಗಿರ್ತವೆ, ಬಿಳಿ ಬಿಳಿ ಬಿಳಿ ಆಗಿರ್ತವೆ. ಆದ್ರೆ ನಿಮಗೆ ಅದನ್ನ ಊಟ ಮಾಡ್ಲಿಕ್ಕೆ ಅಷ್ಟು ರುಚಿಕಟ್ಟಾಗಿರೋದಿಲ್ಲ. ಹೌದು ಸರ್, ಅದನ್ನು ಖಂಡಿತ ಅದು ನಾವು ನೋಡಿದೀವಿ ಸರ್. ಬಟ್ ನಮ್ಮಲ್ಲಿ ಇಲ್ಲಿ ಇಡೀ ರಾಯಚೂರಲ್ಲೇ ಕೇಳ್ಬೋದು, ನಮ್ ವೆಂಕಟಾಪುರದಲ್ಲಿ ಬೆಳೆದಿರ್ತಕ್ಕಂಥ ಜೋಳ ಎಷ್ಟು ಚೆನ್ನಾಗಿರುತ್ತೆ, ಮಜಬೂತ್ ಆಗಿರುತ್ತೆ ಅಂತ ನಿಮ್ಗೂ ಕೂಡ ಗೊತ್ತಿದೆ ಅನ್ಕೊಂತೀನಿ. ಹಾ, ಅದೇ ಜನ ಹೇಳ್ತಿರ್ತಾರೆ ಸರ್. ಈಗ ತಾವು 20 ಎಕರೆ ತೊಗರಿ ಹಾಕಿರಿ ಮತ್ತು ಹತ್ತಿನೂ ಹಾಕಿದಿರಿ, ನೀವು ಸುಮಾರು ವರ್ಷದಿಂದ ತೊಗರಿ ಮತ್ತು ಹತ್ತಿಯನ್ನ ಬೆಳೀತಾ ಇದ್ದೀರಿ, ನಿಮಗೆ ಯಾವುದು ಬೆಳೆ ಈಸಿ ಅನಿಸ್ತಾ ಇದೆ? ಯಾಕಂದ್ರೆ ಈಗ ನಾವು ಈಸಿ ಕೆಲಸವನ್ನ ಬಹಳಷ್ಟು ಈಸಿ ಮಾಡ್ಕೋಬೇಕು, ಈಗ ಸಮಸ್ಯೆಗಳನ್ನ ನಾವೇ ತಂದು ಹೊಡ್ಕೋಬಾರ್ದು. ಯಾವುದು ಈಸಿ ಬೆಳೆ ಮತ್ತು ಆದಾಯನೂ ಬರಬೇಕು? ಈಗ ಹತ್ತಿ ತೊಗರಿನೇ ತಗೊಳ್ಳೋಣ, ಹತ್ತಿ ತೊಗರಿಯಲ್ಲಿ ನಿಮ್ಗೆ ಯಾವ್ದು ಈಸಿ ಬೆಳೆ ಅನಿಸ್ತಾ ಇದೆ? ಸರ್, ತೊಗರಿನೇ ಸ್ವಲ್ಪ ನಮ್ಗೆ ಈಸಿ ಬೆಳೆ ಅನ್ಸುತ್ತೆ. ಬಟ್ ಅದರಲ್ಲಿ ಇಳುವರಿ ಜಾಸ್ತಿ ಬರಲ್ಲ, ಜಾಸ್ತಿ ಇನ್ಕಮು ಆಗಲ್ಲ. ಹಾ ಹಾ, ಅದು ತೊಗರಿ ಬಿತ್ತಿದ್ರೆ ಮಳೆ ಜಾಸ್ತಿ ಆಯ್ತಂದ್ರೆ ಎಕರೆಗೆ ಒಂದು ಬರೋಕ್ಕೂ ಕಷ್ಟ. ಮಳೆ ಚೆನ್ನಾಗಿ ಬಂದಿತ್ತು ಅಂತಂದ್ರೆ ಎಕರೆಗೆ 3-4 ಬರುತ್ತೆ. ಬಟ್ ಈಗೊಂದು 6-7 ವರ್ಷದ ಕೆಳಗಡೆ ಇದೇ ತೊಗರಿ ಬಿತ್ತದಾಗ ನಮ್ಗೆ ಎಕರೆಗೆ ಇಳುವರಿ 7 ಕ್ವಿಂಟಲ್ ವರೆಗೂ ಬರ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂದ್ರೆ ನಮ್ಗೆ 3-4 ಬರೋಕ್ಕೂ ಕಷ್ಟ ಪಡ್ತಾ ಇದೀವಿ. ಅದು ಅವಾಗ ಖರ್ಚು ಮಾಡೋದಕ್ಕಿಂತ ಹೆಚ್ಚು ಖರ್ಚು ಇವಾಗ ಮಾಡಿದ್ರು, ಬಟ್ ಇಳುವರಿ ಬರ್ತಾ ಇಲ್ಲ. ಹಂಗಾಗಿ ರೈತರಿಗೆ ತುಂಬಾ ಇದಾಗ್ತಾ ಇದೆ, ಲಾಸ್ ಆಗ್ತಾ ಇದೆ ಸರ್. ಈ ನೋಡಿ, ತೊಗರಿ ಅಂದ್ರೆ ನೀವು ಬಿತ್ತುದು ಟ್ರ್ಯಾಕ್ಟರಿಂದ ಬಿತ್ತೀರಿ, ಎಲ್ಲಾ ಟ್ರ್ಯಾಕ್ಟರಿಂದ ಕೆಲಸ ಅದ್ರಲ್ಲಿ, ರಾಶಿ ಮಾಡೋದು ಎಲ್ಲ ಹಿಡಿದು ಎಲ್ಲ A to Z, ನಿಮ್ಗೆ ಏನು ಲೇಬರ್ ಪ್ರಾಬ್ಲಮ್ ಬರದಲ್ಲ. ಹತ್ತಿಯಲ್ಲಾದ್ರೆ ನಿಮಗೆ ಪ್ರತಿಯೊಂದು ಹತ್ತಿ ಬಿಡಿಸ್ಲಿಕ್ಕೆ ಬಹಳ ಕಷ್ಟ ಅಂತ ಹೇಳ್ತಾರೆ ಈ ಭಾಗದಲ್ಲಿ. ಕೂಲಿ ಆಳಿನ ಸಮಸ್ಯೆ ನಿಮ್ಮ ಊರಲ್ಲಿ ಹೇಗೆ? ಕೂಲಿ ಆಳು ಸಿಗ್ತಾವ ಇಲ್ಲಿ ಬೇರೆ ಕಡೆನೇ ತರಬೇಕೆಲ್ಲ ತಾವು? ಬೇರೆ ಊರ್ ಕಡೆಯಿಂದಾನೆ ನಾವು ಲೇಬರ್. ಹಾ, ಇವಾಗ ನಮ್ಮೂರಲ್ಲಿ 3-4 ಬ್ಯಾಚಸ್ ಬಂದಿದೆ, 3-4 ಒಂದ್ ಕೋಸ್ಗಿ ಕಡೆ, ಬಟ್ ಅದೇ ಆಂಧ್ರದ ಕಡೆಯಿಂದಾನೆ ಬಂದಿದೆ. ಒಂದ್ 3-4 ಬ್ಯಾಚ್ಗಳಾಗಿ ಬಂದಿದೆ. ಅವ್ರವ್ರು ಬೇರೆಯವರು ಊರುಗಳವರು ಹೊಲ ಮಾಡಿದಾರಲ್ಲ ಸರ್, ಅವರು ಕರ್ಕೊಂಬಂದಿದ್ದಾರೆ, ನಾವು ಕರ್ಕೊಂಬಂದಿದೀವಿ. ಬಟ್ ಊರಲ್ಲಿರೋ ಲೇಬರ್ಗಳಿಗೆ ನಮ್ದು ಅಂತಂದ್ರೆ ಸಾಕಾಗ್ತಾ ಇರಲಿಲ್ಲ. ಅವ್ರು ಊರಲ್ಲಿರೋರು ಏನ್ ಮಾಡಿದಾರೆ ಅಂದ್ರೆ, ಅವ್ರದವ್ರದೇ ಒಂದು 4-5 ಜನಗಳು ಬ್ಯಾಚ್ ಕಟ್ಕೊಂಡು ಅವ್ರದವ್ರದೇ ಹೊಲಗಳು ಬಿಡಿಸ್ಕೊಳ್ಳೋದು ಹಿಂಗಾಗಿದೆ. ಬಟ್ ಬೇರೆ ಊರ್ ಕಡೆಯಿಂದ ಲೇಬರ್ನ ಕರ್ಕೊಂಬಂದು ಒಂದು ಇದ್ರ ಸಲುವಾಗಿ ನಮ್ಮ ಹೊಲಗಳಿಗೆ ಸ್ವಲ್ಪ ಹತ್ತಿ ಬಿಡಿಸ್ಕೊಳ್ಳೋ ಇದು ಆಗಿದೆ ಸರ್. ಈಗ ತಾವು ಪ್ರತಿ ಎಕರೆಗೆ ಎಷ್ಟೆಷ್ಟು ಇಳುವರಿ ಬರ್ತಾ ನಿಮ್ಮ ಅನುಭವದಲ್ಲಿ, ನಿಮ್ ತೊಗರಿ ಎಷ್ಟು ಇಳುವರಿ ತಕ್ಕೋತೀರಿ, ಹತ್ತಿ ಎಷ್ಟು ಇಳುವರಿ ತೆಗಿತೀರಿ ಪ್ರತಿ ಎಕರೆ? ಸರ್, ಈ ವರ್ಷದ ನೋಡಿದ್ರೆ ತೊಗರಿ ಒಂದು 3-4 ಬರ್ಬೋದು ಸರ್ ಎಕರೆಗೆ, ಹತ್ತಿ ಒಂದು 6-8 ಬರ್ಬೋದು ಸರ್. ಒಣಬೇಸದಲ್ಲ 8 ಕ್ವಿಂಟಲ್ ಹತ್ತಿ ಬರ್ಬೋದು? ಎಂಟೇನು ಸರ್, ಈಗ 3-4 ವರ್ಷಗಳ ಹಿಂದೆ 10 ಕ್ವಿಂಟಲ್ ವರೆಗೂ ಬಂದಿತ್ತು, ಹತ್ತೇನು 11 ಕ್ವಿಂಟಲ್ ವರೆಗೂ ಬಂದಿತ್ತು. ಬಟ್ ಆ ತರ ಈ ವರ್ಷ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಹತ್ತಿ ಎಲ್ಲ, ಅದೇ ಓಪಲ್ ಇದ್ವಿ ಸರ್ ಬರುತ್ತೆ ಈ ವರ್ಷನು ಒಂದು 10 ಕ್ವಿಂಟಲ್ ಮೇಲೇನೆ ನಮ್ಗೆ ಇಳುವರಿ ಬರುತ್ತೆ ಅಂತ. ಬಟ್ ಇವಾಗ ಏನಾಗಿದೆ, ಮೊನ್ನೆ ಒಂದು ತುಫಾನ್ ತರ ಬಂತು, ತುಫಾನ್ ತರ ಬಂದು ಎಲ್ಲಾ ರೈತರನ್ನ ಹಾಳು ಮಾಡಿ ಇದ್ ಮಾಡ್ಬಿಡ್ತು ಸರ್. ಬಂದದ್ದಾದ್ಮೇಲೆ ಏನಾಯ್ತು, ಎಲ್ಲಾ ಹತ್ತಿ ಕಾಯಿಗಳಲ್ಲಿ ಒಂದು ಕೆಂಪದ ಹುಳುಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್, ಹತ್ತಿಲೂ ಸ್ಟಾರ್ಟ್ ಆಗಿದೆ, ಮತ್ತೆ ಹತ್ತಿ ಕಾಯಿಗಳಲ್ಲೂ ಇನ್ನು ಒಡಿದೇ ಇರೋ ಕಾಯಿಗಳಲ್ಲೂ ಕೂಡ ಹುಳು ಸ್ಟಾರ್ಟ್ ಆಗಿದೆ. ಅದ್ರಿಂದ ಇವಾಗ ನಾವು ಹತ್ತಿ ಬಿಡಿಸೋಕ್ ಲೇಬರ್ ಕರ್ಕೊಂಬಂದ್ರು ಅವರು ಹತ್ತಿ ಬಿಡಿಸೋವರೆಗೂ ಇದ್ ಮಾಡ್ತಾರೆ ಸರ್, ಹಿಂಗ ಹತ್ತಿ ಮುಟ್ಟದ ಮೇಲೆ ಹೇಳ್ತಾರೆ ನಾವು ಇಷ್ಟಾದ್ರೆ ಬಿಡಿಸ್ತೀವಿ ಇಲ್ಲಾಂದ್ರೆ ಇಲ್ಲ, ಹಂಗ ಹೇಳಕತ್ತಿದ್ದಾರೆ. ಹಾ ಸರ್, 12 ರೂಪಾಯಿ ಕೊಟ್ರೆ 14 ರೂಪಾಯಿ ಕೊಟ್ರೆ ಹಿಂಗ ಹೇಳ್ತಾರೆ. ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ಈಗ ತಾವು 50 ಎಕರೆ ಭೂಮಿ ಅಂದ್ರೆ ಟ್ರಾಕ್ಟರ್ ಗಳಿಂದ ಮಾಡ್ತೀರಾ, ಸ್ವಂತ ಟ್ರಾಕ್ಟರ್ ಇಟ್ಕೊಂಡ್ರೆ? ನಮ್ದು 2 ಟ್ರಾಕ್ಟರ್ ಇದೆ ಸರ್, 2 ಟ್ರಾಕ್ಟರ್ ಇಂದಾನೆ ಮಾಡ್ತಾ ಇದೀವಿ, ಮತ್ತೆ ಬೇರೆಯವ್ರದ್ದು ಇದು ಮಾಡ್ತೀವಿ, ಟ್ರಾಕ್ಟರ್ ಇಂದಾನೆ ಮಾಡ್ತೀವಿ ಸರ್. ತೊಗರಿ ಇದಾದ್ರೆ ಟ್ರಾಕ್ಟರ್ ಇಂದ ಮಾಡ್ತೀವಿ ಸರ್. ಜೋಳ ಅಂತೂ ಬಿತ್ತಿದ್ದು ಎಲ್ಲ ಇದು ಮಾಡಿದ್ದು ಟ್ರಾಕ್ಟರ್ ಅಂದ್ರೆ ಇವಾಗ ಎಡೆ ಕುಂಟೆ ಅಂತ ಬರುತ್ತೆ, ಎತ್ತುಗಳಿಂದಾನೆ ಮಾಡ್ಬೇಕು ಸರ್ ಇನ್ಮೇಲಿಂದ. ಮತ್ತೆ ಹೇಗೆ ಮನೆಯಲ್ಲಿ ದನಗಳು ಎತ್ತುಗಳು ಕಟ್ಕೊಂಡಿರೋ ಹೇಗೆ? ಹಾ ಇದಾವೆ ಸರ್, 1-2 ಎಮ್ಮೆಗಳಿದಾವೆ, 1 ಆಕಳ ಇದೆ. ಮೊದ್ಲೆಲ್ಲ ನಮ್ದು ವ್ಯವಸಾಯ ಜಾಸ್ತಿ ಎತ್ತುಗಳಿಂದಾನೇ ಇತ್ತು ಸರ್, ನಮ್ಮ ಅಜ್ಜ ಅವ್ರ ಕಾಲದಿಂದ, ನಮ್ಮ ಅಪ್ಪ ಅವ್ರ ಕಾಲದಿಂದಾನು ಎತ್ತುಗಳಿಂದಾನೇ ಮಾಡ್ತಾ ಇದ್ವಿ. ಬಟ್ ಇವಾಗ ನಾವೆಲ್ಲ ಚೇಂಜ್ ಆಗ್ಬಿಡ್ತಲ್ಲ ಸರ್, ಅದಕ್ಕೆ ನಾವು ಟ್ರಾಕ್ಟರ್ ತಗೊಂಡು ಇದು ಮಾಡ್ತಾ ಇದೀವಿ ಸರ್. ತಾವು ಶಿಕ್ಷಣ ಓದಿದಿರಿ, ಶಿಕ್ಷಣ ಓದಿ ಒಕ್ಕಲ್ತನ ಮಾಡ್ತಾ ಇದ್ರಿ. ಬಹಳಷ್ಟು ಮಂದಿ ಒಕ್ಕಲ್ತನಕ್ಕೆ ಯಾಕಪ್ಪ ಓದ್ಬೇಕು, ಎಲ್ಲರ ಹೋಗಿ ದುಡ್ಕೊಂಡು ತಿನ್ಬಹುದು ಹಾಗಾಗಿ ಅಂತ ಹೇಳ್ತಾರೆ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಕಲ್ತಂತವ್ರೆ ಒಕ್ಕಲ್ತನಕ್ಕೆ ಬರಬೇಕು ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ. ನಿಮಗೆ ಏನ್ ಅನಿಸ್ತದೆ, ಕಲ್ತಂತವ್ರು ಒಕ್ಕಲ್ತನಕ್ಕೆ ಬಂದ್ರೆ ಏನು ಸುಧಾರಣೆ ಮಾಡ್ಕೋಬಹುದು? ಅವ್ರ ತಿಳುವಳಿಕೆ ಮೇಲೆ ಅವರು ಇದ್ ಮಾಡ್ಕೋಬಹುದು, ಬಟ್ ಅವ್ರಿಗೆ ಗೊತ್ತಿರುತ್ತಲ್ಲ ಈಗ ವ್ಯವಸಾಯದ ಬಗ್ಗೆ ಏನು ಅಂತ. ವ್ಯವಸಾಯದ ಬಗ್ಗೆ ಅರಿವು ಇದ್ರೆ ಈಸಿಯಾಗಿ ಬರ್ಬೋದು, ವ್ಯವಸಾಯಕ್ಕೆ ಅರಿವು ಇರಲಿಲ್ಲ ಅಂದ್ರೆ ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ನಾ ಹೇಳ್ತಿದ್ದೇನೆ. ನೀವು ಸಣ್ಣವ್ರಿದ್ದಾಗಿಂದ್ರು ಒಕ್ಕಲ್ತನದ ಅನುಭವ ಇತ್ತ ನಿಮಗೆ, ಶಾಲೆ ಹೋಗುವಾಗ ಬರುವಾಗ ಎಲ್ಲ ಮೊದಲು ಏನಾದರೂ ಅನುಭವ ಒಕ್ಕಲ್ತನದ್ದು ಸಂಪೂರ್ಣ ಗೊತ್ತಿತ್ತು ಧ್ಯಾನ ನಿಮಗೆ? ಹಾ ಸರ್, ನಾನು 1ನೇ ಕ್ಲಾಸ್ ಓದ್ಬೇಕಾದ್ರೇನು ನಮ್ಮ ಅಪ್ಪನ ಜೊತೆ ನಾವು ಅವಾಗ ಕುಂಟೆ ಮೇಲೆ ಕೂಡ ಹೋಗ್ತಿದ್ವಿ, ಕೂರಿಗೆ ಮೇಲೆ ಕೂಡ ಹೋಗ್ತಾ ಇದ್ವಿ. ಇದು ಹೆಂಗ್ ಬಿತ್ತಬೇಕು, ಹೆಂಗ್ ಮಾಡ್ಬೇಕು, ಯಾವ ಟೈಮಲ್ಲಿ ಕುಂಟೆ ಹೊಡಿಬೇಕು, ಯಾವ ಟೈಮಲ್ಲಿ ಕಳೆ ತೆಗೆಸ್ಬೇಕು, ಎಲ್ಲ ಅದನ್ನ ನೋಡ್ಕೊಂಡು ಬಂದು ನಾವು ಇವಾಗ ಇದ್ ಮಾಡ್ತಾ ಇದೀವಿ ಸರ್. ನಿಮಗೆ ಈಗ ಏನು ಸಮಸ್ಯೆ ಒಕ್ಕಲ್ತನದಲ್ಲಿ, ಬೆಳೆ ಹಾಕಿದ್ರೆ ಏನೇನ್ ಮಾಡ್ಬೇಕು ಅನ್ನೋದು ಎಲ್ಲ ಸಂಪೂರ್ಣ ಜ್ಞಾನ ಇದೆ ನಿಮಗೆ? ಸಂಪೂರ್ಣ ಜ್ಞಾನ. ಹತ್ತಿ ಬೆಳೆ ತಳಿ ಯಾವ್ದು ಹಾಕ್ಬೇಕು, ಹೆಂಗ್ ಹಾಕ್ಬೇಕು, ಬೀಜ ಎಷ್ಟು ಅಂತರ ಇಡಬೇಕು, ಯಾವ ಗೊಬ್ಬರ ಹಾಕ್ಬೇಕು ಅನ್ನೋದು ಎಲ್ಲ ಸಂಪೂರ್ಣ ಜ್ಞಾನ. ಹಾ ಸಂಪೂರ್ಣ ಜ್ಞಾನ ಇದೆ ಸರ್. ಯಾವ ರೀತಿ ನಾವು ಯಾವ ಟೈಮಲ್ಲಿ ಯಾವ ಕಾರ್ತಿಲಿ ಯಾವಾಗ ಬಿತ್ತನೆ ಮಾಡ್ಬೇಕು, ಯಾವಾಗ ಬಿತ್ತನೆ ಮಾಡಿದ್ರೆ ಯಾವಾಗ ಬರುತ್ತೆ, ಅದು ಯಾವ್ದೇ ರೋಗ ರುಜಿನಗಳಿಲ್ಲದೆ ಆ ತರ ಏನ್ ಮಾಡ್ಬೇಕು, ಯಾವ್ದು ಸಿಂಪರಣೆ ಮಾಡ್ಬೇಕು ಅಂತ ಎಲ್ಲಾನು ಗೊತ್ತಿದೆ ಸರ್. ಬಹಳಷ್ಟು ಮಂದಿ ಕಲ್ತಂತ ಯುವಕರು ಹಳ್ಳಿಯಲ್ಲಿ ಇದ್ದು ಒಕ್ಕಲ್ತನ ಮಾಡ್ಲಿಕ್ಕೆ ಅಲ್ಲಂತಾರ, ಹಳ್ಳಿಯಲ್ಲಿ ಯಾರು ಇರ್ಬೇಕ್ರಿ ಹಾಗೆ ಹೀಗೆ ಅಂತ ಎಲ್ಲೋ ನೌಕರಿ ಮಾಡ್ಕೊಳಕ್ ಹೋಗ್ತಾರೆ ಸಿಟಿಗಳನ್ನ ಹುಡ್ಕೊಂಡು. ತಾವು ಯುವಕರಾಗಿ ಏನ್ ಹೇಳ್ತೀರಿ, ಒಕ್ಕಲ್ತನ ಮಾಡ್ತಾ ಇದ್ದೀರಿ, ಮಾಡಿಸ್ತಾ ಇದ್ದೀರಿ, ಲೀಸ್ ತಗೊಂಡು? ನಾವು ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಬಟ್ ನಮ್ದು ಹೊಲ ನಾವು ಮಾಡ್ಕೊಂಡು ನಾವು ಇಲ್ಲಿ ಊರಲ್ಲಿ ಇದ್ ಮಾಡ್ಕೊಂಡ್ರೆ ಒಳ್ಳೇದು. ಬಟ್ ಬೇರೆಯವ್ರ ಹತ್ರ ಹೋದ್ರೆ ಅದೇ ಸರ್, ಎಲ್ಲಿವರೆಗೂ ಹೋದ್ರು ಅದೇ 10,000-15,000 ರೂಪಾಯಿಗೆ ದುಡಿಬೇಕು. ಏನೋ ದೊಡ್ಡ ಜಾಬ್ ಬಂತು ಅಂದ್ರೆ ಓಕೆ ಪರವಾಗಿಲ್ಲ, ಹೆಂಗಾದ್ರೂ ಮಾಡ್ಬೋದು. ಮನೇಲಂತೂ ಒಬ್ರು ವ್ಯವಸಾಯ ಮಾಡ್ಲೇಬೇಕು. ವ್ಯವಸಾಯ ಮಾಡಿದ್ರೆ ನಮ್ ದೇಶದ ಜನಕ್ಕೂ ಬೇರೆ ಯಾವ್ದು IT/BT ಕಂಪ್ನಿಗಳು ಅಂತಂದ್ರೂ ಹೊಟ್ಟೆಗೆ ಅನ್ನ ಸಿಗಲ್ಲ. ನಮ್ ರೈತರಿಂದಾನೇ ಊಟ ಸಿಗೋದು, ರೈತರೇ ದೇಶದ ಬೆನ್ನೆಲುಬು. ಹೇಗೆ ಮತ್ತೆ ನಿಮ್ಮಲ್ಲಿ IT/BT ಓದಿದಂತವ್ರು, ಅದರ ಜನ ಸುಶಿಕ್ಷಿತರು, ಡಿಗ್ರಿ ಮುಗಿಸಿದಂತವ್ರು ಎಷ್ಟು ಜನ ಇದಾರೆ ನಿಮ್ಮ ಊರಲ್ಲಿ? ತುಂಬಾ ಜನ ಬೇರೆ ಬೇರೆ ಕಂಟ್ರಿಗಳಲ್ಲೂ ಜಾಬ್ ಮಾಡ್ತಾ ಇದ್ದಾರೆ, ಆಮೇಲೆ ಬೇರೆ ಬೇರೆ ಇಲಾಖೆಗಳಲ್ಲೂ ಮಾಡ್ತಾ ಇದ್ದಾರೆ. ಎಲ್ಲ ತರನು ನಮ್ಮೂರ ಜನರು ಎಲ್ಲದರಲ್ಲೂ ಇದಾರೆ. ಅಂದ್ರೆ ಜಾಸ್ತಿ ಒಂದು ಶಿಕ್ಷಣ ಜ್ಞಾನ, ಅಕ್ಷರ ಜ್ಞಾನ ಬಹಳಷ್ಟು ನಿಮ್ಮ ಊರಲ್ಲಿ ಜನರಿಗೆ ಎಲ್ಲರಿಗಿದೆ? ಹಾ ಎಲ್ರಿಗೂ, ತುಂಬಾ ಜನರಿಗೂ ಅಕ್ಷರ ಜ್ಞಾನ ಇದೆ ಸರ್. ಯಾರು ಹಿಂಗೆ ಅನಕ್ಷರಸ್ಥರು ಯಾರು ಇಲ್ಲ. ಈಗ ನಿಮ್ಮ ಒಕ್ಕಲ್ತನವನ್ನು ತೆಗೆದುಕೊಂಡಾಗ ನಿಮ್ಮ ತಂದೆಯವರು ಮಾಡೋದಕ್ಕೂ ನಿಮಗೂ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋದು ಒಕ್ಕಲ್ತನದಲ್ಲಿ? ನಾ ಅದೇ ಹೇಳ್ತಾ ಇದ್ದೀನಲ್ಲ ಸರ್, ನಮ್ಮ ತಂದೆಯವರು ಮಾಡಬೇಕಾದ್ರೆ ಆ ಥರ ಇಳುವರಿ ನಮ್ಗೆ ತೆಗಿಯಕ್ಕಾಗ್ತಾ ಇಲ್ಲ. ನಾನು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಗೊಬ್ಬರ ಹಾಕಿದ್ರು, ಎಷ್ಟೇ ಇದು ಮಾಡಿದ್ರು, ಬಟ್ ಅವಾಗ ಆ ಟೈಮಲ್ಲಿ ಅವರು ಇದು ಮಾಡಿರ್ತಕ್ಕಂಥ ಇಳುವರಿನ ನಾನು ತೆಗಿಯಕ್ಕಾಗ್ತಾ ಇಲ್ಲ. ಕಾರಣ ಏನು? ಅದೇ ಗೊತ್ತಾಗ್ತಾ ಇಲ್ಲ ಸರ್, ಅದೇ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲ ಕಡೆಯಿಂದನೂ ಟ್ರೈ ಮಾಡ್ತಾ ಇದ್ದೆ. ಇವಾಗ ಅದೇ ಹಿಂದೆ ಮಾಡಿರ್ತಕ್ಕಂಥ ನಮ್ಮ ಅಪ್ಪ ಅವ್ರನ್ನ ಕರ್ಕೊಂಡು ಹೋಗಿ ಇದು ಮಾಡಿಸಿದ್ರು ಬರ್ತಾ ಇಲ್ಲ ಅದು. ಹಾಂ ಸರ್. ಅಂದ್ರೆ ಇದರಲ್ಲಿ ಬದಲಾವಣೆ ವಾತಾವರಣದಲ್ಲಿ ಮತ್ತು ಭೂಮಿ ಫಲವತ್ತತೆಯಲ್ಲಿ ಬದಲಾವಣೆ ಆಗಿದೆ ಅಂತ? ಭೂಮಿ ಫಲವತ್ತತೆ ಕಳ್ಕೊಂಡಿದೆ ಅಂತ ತುಂಬಾ ಅನಿಸ್ತಾ ಇದೆ ಸರ್. ಆವಾಗಿನ ತರ ಹೊಲಗಳು ಈಗಿಲ್ಲ. ಇವಾಗ ಏನು ಅಂದ್ರೆ, ಈಗ ಒಂದ್ ಮಳೆಗೆ ಹೆಂಗಾಗ್ತಾ ಇದೆ ಅಂದ್ರೆ ಒಂಥರ ಭೂಮಿ ಇದಾಗ್ತಾ ಇದೆ ಸರ್. ಅಂದ್ರೆ ಅವಾಗೆಲ್ಲ ತಿಪ್ಪೆ ಗೊಬ್ಬರ ಜಾಸ್ತಿ ಆಗ್ತಿದ್ರು, ಮನೇಲಿ ದನಗಳು ಇರ್ತಿದ್ವು, ವರ್ಷ ಎಲ್ಲ ತಿಪ್ಪೆ ಗೊಬ್ಬರ ಸರ್ಕಾರಿ ಗೊಬ್ಬರ ಜಾಸ್ತಿ ಬಳಸ್ತಾ ಇರಲಿಲ್ಲ. ಆಮೇಲೆ ವಾತಾವರಣ ಸ್ವಲ್ಪ ಬದಲಾವಣೆ ಜಾಸ್ತಿ ಆಗಿರಲಿಲ್ಲ, ಈಗ ಸಾಕಷ್ಟು ಬದಲಾವಣೆ ಆಗಿಬಿಟ್ಟಿದೆ ವಾತಾವರಣದಲ್ಲಿ. ಹೀಗಾಗಿ ಅದು ಒಂದು ಸಮಸ್ಯೆನೋ ಆಗಿದೆ ಅಂತೇಳಿ ರೈತರು ಹೇಳೋದುಂಟು. ಆಮೇಲೆ ಈಗ ಒಕ್ಕಲ್ತನದಲ್ಲಿ ನಿಮ್ಗೆ ಹೇಗೆ ಅನಿಸುತ್ತೆ, ಒಕ್ಕಲ್ತನ ಮಾಡ್ತಿದ್ದಾರೆ 50 ಎಕರೆ ಲಾಭ ಬರ್ತಾ ಇದೆ ನಿಮಗೆ ಹೇಗೆ? ಅಂದ್ರೆ ನಾವು ದುಡಿದಕ್ಕೂ ಸ್ವಲ್ಪ ಲಾಭ ಪ್ರತಿಫಲ ಬರಬೇಕು. ಈಗ ಅವಾಗಿಂದ ನಾವು ಚಿಕ್ಕವ್ರು ಇರ್ಬೇಕಾದ್ರೇನೆ ನಾವು ಬಂಡಿ ಕಟ್ಟಿಕೊಂಡು ಗೊಬ್ಬರ ಎಲ್ಲ ಹೊಡಿತಾ ಇದ್ವಿ. ಅವಾಗ ಟ್ರಾಕ್ಟರ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಎತ್ತುಗಳಿಂದಾನೇ ಒಂದು 5-8 ಸರಿ ಕುಂಟೆನೂ ಹೊಡಿತಾ ಇದ್ರು ಎತ್ತುಗಳಿಂದಾನೆ. ಇವಾಗ ಟ್ರಾಕ್ಟರ್ ಇಂದ ಏನಾಗ್ತಾ ಇದೆ ಅಂದ್ರೆ, ಟ್ರಾಕ್ಟರ್ ಹಿಂಗ್ ಮಳೆ ಬಂದಿರುತ್ತೆ ಸರ್, ಮಳೆ ಬಂದಿರುತ್ತೆ, ಒಂದು 2 ಡೇಸ್ ಅಲ್ಲಿ ಹೋಗಿ ಮತ್ತೆ ಹೊಲಗಳು ಅರಗಕ್ ಚಾಲು ಮಾಡ್ತಾರೆ. ಹೊಲಗಳು ಟ್ರಾಕ್ಟರ್ ಹೋದ್ಮೇಲೆ ಫುಲ್ ಗಟ್ಟಿ ಆಗುತ್ತೆ, ಹಾರ್ಡ್ ಫ್ಯಾನ್ ಆಗ್ಬಿಡುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಬೆಳೆಗಳು ಕಿತ್ ಎತ್ತರ ಆಗಕ್ಕೆ ಚಾನ್ಸಸ್ ಕಡಿಮೆ, ತುಂಬಾ ಕಡಿಮೆ ಇದೆ. ಬೇರುಗಳು ಆಳಕ್ಕೆ ಹೋಗೋದಿಲ್ಲ ಸರ್. ಹಂಗಾಗಿ ನಮ್ ಅದರಿಂದನೂ ಎಫೆಕ್ಟ್ ಆಗ್ತಾ ಇದೆ. ಇವಾಗ ಜಾಸ್ತಿ ಮಿಷಿನರೀಸ್ ಇಂದಾನೇ ನಾವು ಜಾಸ್ತಿ ಯೂಸ್ ಮಾಡೋದ್ರ ಸಲುವಾಗಿ ಅದರಿಂದನೂ ಭೂಮಿಗೆ ಎಫೆಕ್ಟ್ ಆಗ್ತಾ ಇದೆ. ಮತ್ತೆ ಸರ್ಕಾರಿ ಗೊಬ್ಬರ ಅಂತ ಹೇಳಿದ್ರಲ್ಲ ಅದು ಪಾಯಿಂಟ್ ನಿಮ್ದು ತುಂಬಾ ಚೆನ್ನಾಗಿದೆ. ಅದು ಸರ್ಕಾರಿ ಗೊಬ್ಬರದಿಂದ ನಾವು ಸರ್ಕಾರಿ ಗೊಬ್ಬರ ನಾವು ಗಿಡಕ್ಕೆ ಕೊಟ್ರೆ ಅದಿದ್ರೆ ಕಸದ ರೀತಿಯಲ್ಲಿ ನಮ್ಗೆ ಹೊಡ್ತಾ ಕೊಡ್ತಾ ಇದೆ. ಇದು ಜಿಗಳೆ ಆಯ್ತು, ಇನ್ನೊಂದಾಯ್ತು, ಕಸದ ರೀತಿ ನಮ್ಗೆ ಬರ್ತಾ ಇದೆ. ಈ ವರ್ಷದ್ದು ನಾವು ಗೊಬ್ಬರ ಹಾಕಿದ್ದು, ನೆಕ್ಸ್ಟ್ ಇಯರ್ ನಾವು ಎಲ್ಲ ಎರಡರ ನೇಗಿಲು ಹೊಡೆದು ಎಲ್ಲ ಒಳಗಡೆ ಮಾಡಿ ಎಲ್ಲ ಇದ್ ಮಾಡಿದ್ರು ಕೂಡ ಮುಂದಿನ ವರ್ಷ ನಮ್ಗೆ ಕಳೆಯೋದಕ್ಕೂ ಜಾಸ್ತಿ ಖರ್ಚು ಇಡಿಸುತ್ತೆ. ಪ್ರಶಾಂತ, ತಾವು ಯುವಕರು ಕೃಷಿಯಲ್ಲಿ ಏನಾದರೂ ಒಂಥರ ಬದಲಾವಣೆಯನ್ನು ಮಾಡಬೇಕು, ಬದಲಾವಣೆ ತಂದು ಒಳ್ಳೆ ಆದಾಯವನ್ನು ಪಡಿಬೇಕು. ಮುಂದೆ ಏನು ಪ್ಲಾನ್ ಅದ ನಿಮ್ದು, ಏನು ಮಾಡಬೇಕು? ಕೃಷಿನೇ ನಂಬಿಕೊಂಡು ಮುಂದೆ ವರೆದು ಉತ್ತಮ ರೀತಿಯಿಂದ ಅಭಿವೃದ್ಧಿ ಆಗಬೇಕಂತ ವಿಚಾರಿದೆ, ಅಥವಾ ಯಾವಾಗಾದ್ರೂ ನಿಮಗೆ ಬೇಡಪ್ಪ ಕೃಷಿ ಇದು ನಾವು ಬೇರೆ ನೋಡ್ಕೊಂಡು ನಮ್ಮ ದಾರಿ ಅಂತೇಳಿ ಏನಾದರೂ ವಿಚಾರ ಬರ್ತಾ ಇದ್ದಾವ? ಇಲ್ಲ ಸರ್, ಈ ದಾರಿಗೆ ಬಂದಮೇಲೆ ಮತ್ತೆ ಬೇರೆ ದಾರಿ ಹುಡ್ಕೊಳಕ್ ಆಗಂತೂ ಆಗಲ್ಲ. ಈ ದಾರಿಗೆ ಬಂದಮೇಲೆ ನಾವು ಬೇರೆ ಇನ್ನೊಬ್ಬರ ಹತ್ರ ನಾವು ಕೆಲಸ ಮಾಡೋಕ್ಕೂ ಆಗಲ್ಲ ನಮ್ಮ ಹತ್ರ ನಮ್ಮ ಕೈಲಿ. ಹಂಗಾಗಿ ಈಗ ನಮ್ಮ ಇದೇ ದಾರಿಲೇ ನಾವು ಇನ್ನೂ ಹೆಚ್ಚೆಚ್ಚು ಇಳುವರಿ ಯಾವ ರೀತಿ ಪಡೆಯಬೇಕು ಅನ್ನೋ ಮಾಹಿತಿ ತಗೊಂಡು ನಾವು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕಂತ ನಮ್ಮ ಅನಿಸಿಕೆ ಸರ್. ಹೇಗೆ ಹೊಸ ಹೊಸ ಮಾಹಿತಿ ಬೇಕಂದ್ರೆ ಎಲ್ಲೆಲ್ಲಿ ಹೋಗ್ತೀರಿ ನೀವು ಮಾಹಿತಿ ತಗೊಳ್ಳಿಕ್ಕೆ? ಎಲ್ಲೆಲ್ಲಿ ಹೋಗ್ತೀರಿ? ನಾವು ಕೃಷಿ ವಿಶ್ವವಿದ್ಯಾಲಯ ಇದೆಯಲ್ಲ ಸರ್, ಅಲ್ಲಿ ನಮ್ದು ಇದು ಆಗ್ತಾರೆ, ಗೊತ್ತಿರೋರು ಹೇಳ್ತಾರತ್ತಾರಲ್ಲ, ಅವಾಗ ಹೋಗಿ ಅವ್ರ ಕ್ಲಾಸಸ್ ಕೇಳ್ತೀವಿ. ತರಬೇತಿಗಳು ಇರ್ತಾವಲ್ಲ ಸರ್, ತರಬೇತಿ ತಗೊಂಡು ಅದೇ ತರ ನಾವು ಅಳವಡಿಸ್ಕೊಂಡು ಅದನ್ನೇ ಇದ್ ಮಾಡ್ತಾ ಇದೀವಿ ಸರ್ ಹೊಲದಲ್ಲಿ. ಹೇಗೆ ಕೃಷಿಯಿಂದ ನಿಮಗೆ ಒಳ್ಳೆಯ ತೃಪ್ತಿ ಸಂತೃಪ್ತಿ ಇದೆ ಕೃಷಿ ಬದುಕು ನಿಮಗೆ? ಹಾ ಸರ್, ಈ ವರ್ಷ ಸ್ವಲ್ಪ ಚೆನ್ನಾಗಿದೆ, ಬಟ್ ಇವಾಗ ಹೋದ ವರ್ಷ ಅಂತೂ ಸ್ವಲ್ಪ ಇದಾಗಿತ್ತು. ನಾವು ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಅಂತೇಳಿ ಬೇರೆ ಬೇರೆ ಕಡೆಯಿಂದ ಬೀಜಗಳನ್ನು ತಗೊಂಬಂದು ಬಿತ್ತಿದ್ವಿ. ಆ ಹೋದ ವರ್ಷ ಕೂಡ ಇದೇ ಟೈಮಲ್ಲಿ ಮಳೆ ಬಂದು ಎಲ್ಲ ಫಲಗಳು ಎಲ್ಲ ಇದಾಗಿ ನೆಕ್ಸ್ಟ್ ಎಲ್ಲ ಎಕರೆಗೆ ಒಂದು ಕೂಡ ಬರಲಿಲ್ಲ ಸರ್. ನೋಡಿ, ಹೆಚ್ಚಾಗಿ ಯುವಕರು ಕೃಷಿಗೆ ಬರಬೇಕು. ಕೃಷಿಗೆ ಯುವಕರು ಬಂದಾಗ ಹೊಸ ಹೊಸ ಒಂದು ಟೆಕ್ನಾಲಜಿಗಳನ್ನು ತರಲಿಕ್ಕೆ ಅವರಿಗೆ ಒಂಥರ ಆಸಕ್ತಿ ಇರುತ್ತೆ, ಹುರುಪು ಇರ್ತತೆ. ಏನು ಹೇಳ್ತೀರಿ ಯುವಕರು ಕೃಷಿ ಬಂದರೆ, ನಿಮ್ಮ ಊರಲ್ಲಿ ನಿಮ್ಮಂಥ ಯುವಕರು ಒಕ್ಕಲತನ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಥವಾ ಭಾಳಷ್ಟು ಮಂದಿ ಬೇರೆ ಉದ್ಯೋಗದಲ್ಲಿ ತೊಡಗಿದ್ದಾರೆ? ಇಲ್ಲ ಸರ್, ಮನೆಗೆ ಒಬ್ಬರು ಇಬ್ಬರು ಕೃಷಿ ಮಾಡೋರು ಇದೇ ಇದ್ದಾರೆ ನಮ್ಮ ಹಳ್ಳಿಲಿ. ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ರೆ ಒಬ್ಬ ಮಗನ ಕೃಷಿಗೆ ಇನ್ನೊಬ್ಬ ಮಗನ ಬೇರೆ ಕಡೆ ಇದೇ ಇದೆ, ಆ ತರ ಇದೆ ಸರ್ ನಮ್ಮ ಹಳ್ಳಿಲಿ. ಕೃಷಿ ಬದುಕು ನಿಮಗೆ ಒಳ್ಳೆ ನೆಮ್ಮದಿಯಾದ ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ದೀರಿ? ಹಾ ಸರ್, ಆಸಕ್ತಿಯಿಂದಾನೇ ಮಾಡ್ತಾ ಇದ್ದೀವಿ. ಒಳ್ಳೇದು ಪ್ರಶಾಂತ್ ಅವರು, ಇದುವರೆಗೆ ಕಲಿತಂತ ಯುವಕರು ನೀವು ಕೃಷಿಯನ್ನೇ ನಂಬ್ಕೊಂಡ್ಬಿಟ್ಟು 10 ಎಕರೆ ಭೂಮಿ ಜೊತೆ 40 ಎಕರೆ ಭೂಮಿ ಲೀಸ್ ತಗೊಂಡು ಒಕ್ಕಲತನ ಮಾಡ್ತಾ ಇದ್ದೀರಿ. ನಿಮ್ಮ ಹಾಗೆ ಹಳ್ಳಿಯಲ್ಲಿದ್ದಂಥ ಯುವಕರು ಕೃಷಿಗೆ ಬಂದು ಹೆಚ್ಚೆಚ್ಚಾಗಿ ಭೂಮಿ ಫಲವತ್ತತೆಯನ್ನು ಉಳಿಸಿಕೊಂಡು ಉತ್ತಮ ರೀತಿಯಿಂದ ಕೃಷಿಯನ್ನು ಮಾಡಿ ಕೃಷಿ ಬದುಕಿನಲ್ಲಿ ಒಳ್ಳೆಯ ಒಂದು ಆಸಕ್ತಿ ವಹಿಸಿ ಒಳ್ಳೆಯ ಒಂದು ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಮುಂದೆ ಬಂದರೆ ಖಂಡಿತ ಹಳ್ಳಿಗಳು ಉದ್ಧಾರ ಆಗ್ತವೆ. ನಿಮ್ಮ ವಿಚಾರವನ್ನು ಇದುವರೆಗೆ ಹಂಚಿಕೊಂಡೋದಕ್ಕೆ ಎಲ್ಲ ನಮ್ಮ ರೈತ ಬಾಂಧವರ ಪರವಾಗಿ ನಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಕೂಡ ತುಂಬ ಧನ್ಯವಾದಗಳು. ಇದುವರೆಗೆ ರಾಯಚೂರು ತಾಲೂಕಿನ ಜಾಗೀರ್ ವೆಂಕಟಾಪುರ ಗ್ರಾಮದ ಪ್ರಶಾಂತ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ರಾಯಚೂರಿನ ಪೇಟೆ ಧಾರಣೆ: ಕಡಲೆಕಾಳು 3,369 ರೂಪಾಯಿಯಿಂದ 4,659 ರೂಪಾಯಿ. ಹತ್ತಿ ಹೈಬ್ರಿಡ್ 7,100 ರೂಪಾಯಿಯಿಂದ 7,900 ರೂಪಾಯಿಗಳು. ಶೇಂಗಾ ಕನಿಷ್ಠ ಹಾಗೂ ಗರಿಷ್ಠ 4,775 ರೂಪಾಯಿಗಳು. ಬಿಳಿ ಜೋಳ 2,811 ರೂಪಾಯಿಯಿಂದ 4,759 ರೂಪಾಯಿ. ಜೋಳ ಹೈಬ್ರಿಡ್ ಕನಿಷ್ಠ ಹಾಗೂ ಗರಿಷ್ಠ 2,401 ರೂಪಾಯಿ. ಭತ್ತ ಸೋನಾ ಮಸೂರಿ 2,020 ರೂಪಾಯಿಯಿಂದ 2,590 ರೂಪಾಯಿಗಳು. ಸೂರ್ಯಕಾಂತಿ ಕನಿಷ್ಠ ಹಾಗೂ ಗರಿಷ್ಠ 4,777 ರೂಪಾಯಿ. ಕೆಂಪು ತೊಗರಿ 4,005 ರೂಪಾಯಿಯಿಂದ 8,416 ರೂಪಾಯಿಗಳು. ಬಿಳಿ ತೊಗರಿ 7,159 ರೂಪಾಯಿಯಿಂದ 7,447 ರೂಪಾಯಿ. ಲಿಂಗಸ್ಕೂರಿನ ಪೇಟೆ ಧಾರಣೆ: ಶೇಂಗಾ ಕನಿಷ್ಠ ಹಾಗೂ ಗರಿಷ್ಠ 6,439 ರೂಪಾಯಿ. ತೊಗರಿ ಕನಿಷ್ಠ ಹಾಗೂ ಗರಿಷ್ಠ 7,800 ರೂಪಾಯಿಗಳು. ಸಿಂಧನೂರು ತಾಲೂಕಿನ ಪೇಟೆ ಧಾರಣೆ: ಒಣ ಮೆಣಸಿನಕಾಯಿ 3,500 ರೂಪಾಯಿಯಿಂದ 34,800 ರೂಪಾಯಿಗಳು.

Thank you.